ಆಯ್ತಾಯ್ತಾಯ್ತು. ಇಲ್ಲ ಬಿಜಾಪುರ್ ಜಿಲ್ಲೆಗೆ ಇರ್ಬೇಕೇನೋ ಅದ್ ನಾನು ವಿಚಾರಿಸಿ ನನ್ನ ಮಾಹಿತಿಯಲ್ಲಿ ತಲುಪಿಸ್ತೀನಿ ತಗೊಳ್ಳಿ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ. ಮುಂದಿನ ಕರೆ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್ ಎಲ್ಲಿಂದ? ಹಲೋ ನಮಸ್ಕಾರ ಸರ್. ನಮಸ್ತೆ. ಯೋಗೇಂದ್ರ ಪ್ರಸಾದ್ ಎಲ್ಜಿಆರ್ ಗ್ರಾಮ ನಂಜನಗೂಡು. ಓಕೆ ಯೋಗೇಂದ್ರ ಅವರು, ಕೇಳಿ ಪ್ರಶ್ನೆನ. ಸರ್ ಕಳೆದ ವರ್ಷ ನಾವು ಬಿತ್ತನೆ ಬೀಜ ತಗೊಂಡ್ವಿ ಸರ್ ನಂಜನಗೂಡು ರೈತ ಸಂಪರ್ಕ ಕೇಂದ್ರದಿಂದ. ಕಳಪೆ ಬೀಜ ಆಗ್ಬಿಟ್ಟಿದೆ ಸರ್, ಇಳುವರಿ ಕುಂಠಿತ ಆಗೋಯ್ತು. ಯಾವ ಬಿತ್ತನೆ ತಗೊಂಡ್ರಪ್ಪ? ಅಲಸಂದೆ ಸರ್. ಓಕೆ ಅಲಸಂದೆ. ನಮ್ಮ ಇವ್ರು ಗಮನಕ್ಕೆ ತಂದ್ರೆ ನಮ್ಮ ರೈತ ಪ್ರಮಾಣ ಎಷ್ಟು ಒಯ್ದಿದ್ರಾಗಿತ್ತು ಸರ್? ಕೆಜಿ ಕ್ವಿಂಟಲು? ಐದು ಕೆಜಿ ಯಾವ ಎರಡು ಆಗ್ತದೆ ಸರ್. ಹತ್ತು ಕೆಜಿ. ಅಲ್ಲ ಇದು ಏನು ಎಲ್ಡ್ ಬರ್ಲಿಲ್ವಾ? ಕಡಿಮೆ ಬಂತ? ಏನ್ ನೀವ್ ಹೇಳ್ತಾ? ಕಡಿಮೆ ಬಂತು ಸರ್, ಕೇವಲ ಒಂದು ಐವತ್ ಕೆಜಿನ ಸಿಕ್ಮೇಲ ಸರ್ ಅಷ್ಟು ಫುಲ್ ಲಾಸ್ ಆಗೋಯ್ತು ನಮ್ಗೆ. ಸರಿ ಸರಿ, ಅದು ನಮ್ಮ ರೈತ ಸಂಪರ್ಕ ಕೇಂದ್ರದ ಗಮನಕ್ಕೆ ತಂದಿದ್ರ? ಏನು ಹೋಗ್ಲಿಲ್ಲ ಸರ್. ಗುಂಡ್ಲಪೇಟೆ ತಾಲೂಕು ಸಣ್ಣ ಹಳ್ಳಿ ಸರ್. ಸರ್ ಈಗ ಪರಿಕರಗಳನ್ನ ನೀವು ರಾಸಾಯನಿಕ ಗೊಬ್ಬರ ಮತ್ತೆ ರಸಗೊಬ್ಬರ ಮತ್ತೆ ಬಿತ್ತನೆ ಬೀಜಗಳನ್ನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದಿರಿ. ಹೇಳಿ ಹೇಳಿ. ಕೊಡ್ತೀವಿ ಅಂದ್ರೆ ಕೊಡ್ತೀವಿ ಅಂತಲ್ಲ, ನಿಮ್ಮಲ್ಲಿ ಏನು ಅದನ್ನೇ ಈಗ ಅದನ್ನ ಯಾವ್ಯಾವ ಕೇಂದ್ರಗಳಲ್ಲಿ ತಾವು ಕೊಡೋಕೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಮತ್ತೆ ಹೆಂಗೆ? ಇಲ್ಲ ಇಲ್ಲ, ನಿಮ್ಗೆ ಅರ್ಥ ಆಗಿಲ್ಲ. ನಮ್ಮ ರೈತ ಸಂಪರ್ಕದಲ್ಲಿ ಏನ್ ಪರಿಕರಗಳು ಕೊಡ್ತಾರೆ ಅದು ನಮ್ ನಾರ್ಮಲ್ ಆಗಿ ಕೊಡ್ತಾ ಇರ್ತಾರೆ. ನಾವ್ ಹೇಳ್ತಾ ಇರೋದು ಇದೇನು ಈಗ ಜಾಗೃತ ಕೋಶ ತಾಣದಿಂದ ಏನಿದೆ ನಿಮಗೆ ಸಿಗಂತ ನಿಮ್ಮ ಡೀಲರ್ಗಳಲ್ಲಿ ಮಾರಾಟಗಾರರ ಮಳಿಗೆಗಳ ಮಾರಾಟ ಮಳಿಗೆಗಳ ಸಿಗಂತ ಬಿತ್ತನೆ ಬೀಜ ರಸಗೊಬ್ಬರ ಕೀಟನಾಶಕಗಳ ಕ್ವಾಲಿಟಿ ಚೆಕ್ ಮಾಡೋದಕ್ಕೋಸ್ಕರ ನಮ್ಮ ಜಾಗೃತ ಕೋಶ ತಂಡ 2014 ರಚನೆ ಆಗಿದೆ. ಸೊ ಅದನ್ನ ನಿಮಗೆ ಎನ್ಶೂರ್ ಮಾಡೋದಕ್ಕೆ ಅಂದ್ರೆ ನಿಮಗೆ ಅಂತದ್ದು ಗುಣಮಟ್ಟದ ಪರಿಕರಗಳೇ ಸಿಗಬೇಕು ಅಂತ ಎನ್ಶೂರ್ ಮಾಡೋದಕ್ಕೋಸ್ಕರ ನಮ್ಮ ತಂಡ ಇರುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಒಬ್ಬ ಅಧಿಕಾರಿ ಇರ್ತಾರೆ, ಮತ್ತೆ ವಿಭಾಗ ಮಟ್ಟದಲ್ಲಿ ಜಂಟಿ ಕೃಷಿ ನೇತೃತ್ವದಲ್ಲಿ ತಂಡದ ನೇತೃತ್ವದಲ್ಲಿ ಒಂದು ತಂಡ ಇರುತ್ತೆ. ಸೊ ನಿಮ್ ಹೇಳಿ ಸೊ ಏನಾದ್ರೂ ಸಮಸ್ಯೆಗಳು ಕಂಡು ಬಂದ್ರೆ ಇಲ್ಲ ನಿಮ್ಮಿಂದ ನಮ್ಗೆ ಏನಾದ್ರು ಕಂಪ್ಲೇಂಟ್ಸ್ ಬಂದ್ರೆ ಅಂತದಕ್ಕೆಲ್ಲ ನಾವು ಇಮಿಡಿಯೇಟ್ ಅಟೆಂಡ್ ಮಾಡಿ ಯಾರು ದರಗಳು ಜಾಸ್ತಿ ತಗೊಂಡ್ರೆ ನಿಮ್ ಮಾರಾಟ ಮಳಿಗೆಗಳಲ್ಲಿ ಇಲ್ಲ ನಿಮಗೆ ಡೌಟ್ ಬಂದ್ರೆ ಕ್ವಾಲಿಟಿ ಬಗ್ಗೆ ಅಂತದೇನೋ ನಮ್ಗೆ ತಿಳಿಸ್ಕೊಟ್ರೆ ನಾವು ಖಂಡಿತ ಇನ್ಸ್ಪೆಕ್ಷನ್ ಮಾಡಿ ಅದಕ್ಕೆ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಲಾಸ್ಟ್ ಅಲ್ಲಿ ತಮ್ಮ ನಂಬರ್ ಕೊಡಿ ಒಂದು ಕೊಡ್ತೇವೆ. ಆಮೇಲೆ ಈಗ ಈ ಗೊಬ್ಬರಗಳನ್ನ ತಕ್ಕಂದಾಗ ಸರ್ ಹೌದು ಕೆಲವು ಗೊಬ್ಬರಗಳು ನೀರಿನಲ್ಲಿ ವಿಲೀನ ಆಗಿ ಬೇಗ ಕರಗ್ತವೆ, ಇನ್ನು ಕೆಲವು ಕರಗದೇ ಇಲ್ಲ. ಇದನ್ನ ನಾವು ಕಂಡುಹಿಡಿಬೇಕಾದ್ರೆ ಹೆಂಗೆ ಏನು ಅದಕ್ಕೊಂದ್ ಸ್ವಲ್ಪ ಏನಾದ್ರು ವ್ಯವಸ್ಥೆ? ಸರಿನಪ್ಪ, ಅದು 100% ವಾಟರ್ ಸೆಲ್ಯುಬಲ್ ಅಂತ ಇರುತ್ತೆ, ಎಲ್ಲಾ ಗೊಬ್ಬರಗಳಲ್ಲಿ ಕ್ಲೇಮ್ ಮಾಡ್ತಾರೆ. ಸೊ ಎಲ್ಲಾ ಗೊಬ್ಬರ 100% ಕರಗಲ್ಲ. ಹೌದೌದು, ಯಾಕಂದ್ರೆ ಈಗ ಎಲ್ಲಾ ರಸಗೊಬ್ಬರಗಳು ನೀರಲ್ಲಿ ಫುಲ್ ಇದಾಗಲ್ಲ. ಸೊ ಕೆಲವು ಅದಕ್ಕೂ 100% ವಾಟರ್ ಸೊಲ್ಯೂಬಲ್ ಫರ್ಟಿಲೈಸರ್ಸ್ ಅಂತ ಕೊಡ್ತಾರೆ, ಬ್ಯಾಗ್ ಮೇಲೇನೆ ಇರುತ್ತೆ, ಅದು ಮಾತ್ರ 100% ಆಗುತ್ತೆ. ಉಳಿದಿದ್ದು ಏನಿದೆ ಈಗ ಯೂರಿಯಾನ ತಗೊಳ್ಳಿ ಇಲ್ಲ ಬೇರೆ ಏನಾದ್ರು ತಗೊಳ್ಳಿ, ಅದು ಎಷ್ಟು ಪರ್ಸೆಂಟ್ ನ್ಯೂಟ್ರಿಯೆಂಟ್ ಇರುತ್ತೋ ಅಷ್ಟು ಮಾತ್ರ ಕರಗುತ್ತೆ. ಉಳಿದಿದ್ದವರು ಇನರ್ಟ್ ಮೆಟೀರಿಯಲ್ ಅಂದ್ರೆ ಏನಾದ್ರು ಬೇರೆ ಏನೋ ಮೆಟೀರಿಯಲ್ ಹಾಕಿರ್ತಾರೆ, ಸೊ ಅದೆಲ್ಲ ಕರಗಕ್ ಹೋಗಲ್ಲ ಅದು. ಸೊ ಹಂಗಾಗಿ ಉಳ್ಕೊಳತ್ತ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ವಿದ್ಯಾನಂದ ಅವರು, ಜೈವಿಕ ಉತ್ಪನ್ನಗಳು ಅಥವಾ ಜೈವಿಕ ಪ್ರಚೋದಕಗಳ ಬಗ್ಗೆ ಮಾಹಿತಿ ನೀಡಿ, ಇವುಗಳಿಗೆ ಪರವಾನಿಗೆ ಕಡ್ಡಾಯವಾಗಿ ಪಡ್ಕೊಳ್ಬೇಕಾ ಹೆಂಗೆ ಸರ್? ಹೌದು, ಈಗ ಗವರ್ಮೆಂಟ್ ಆಫ್ ಇಂಡಿಯಾದವರು ಇತ್ತೀಚೆಗೆ 132 ಏನು ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಹೇಳ್ತಾರೆ ಜೈವಿಕ ಪ್ರಚೋದಕಗಳು, ಅದನ್ನು ನೋಟಿಫೈ ಮಾಡಿ ನಮ್ಮ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಶೆಡ್ಯೂಲ್ 6 ತಂದಿದ್ದಾರೆ. ಸೊ ಆ ಪ್ರಾಡಕ್ಟ್ ಗಳನ್ನಷ್ಟೇ ಮಾರಾಟ ಮಳಿಗೆಗಳಲ್ಲಿ ಮಾರಾಟ ಮಾಡಬೇಕಾಗತ್ತೆ. ಅದು ಬಿಟ್ಟು ಯಾವ್ದೇ ಮಾಡಿದ್ರು ನಮ್ಮ ತಂಡ ಹೋಗಿ ಸೀಸ್ ಮಾಡ್ತಾರೆ. ಸೊ ಹಾಗಾಗಿ ಸೊ ಆ 132 ಪ್ರಾಡಕ್ಟ್ ಗಳು ನಮ್ಮ ಪರವಾನಿಗೆ ಏನು A2 ಅಂತ ಬರುತ್ತೆ, ಸೊ ಮಾರಾಟ ಮಳಿಗೆ ಅವರು ಆ A2 ಅಲ್ಲಿ ಸೇರಿಸಿಕೊಂಡು ಮಾರಾಟ ಮಾಡಿದ್ರೆ ಅವ್ರಿಗೆ ಸೇಫ್ಟಿ, ಇಲ್ಲದ್ರೆ ನಮ್ಮ ತಂಡ ಹೋಗಿ ಸೀಸ್ ಮಾಡಿ ಮತ್ತೆ ನ್ಯಾಯಾಲಯ ಮೊಕದ್ದಮೆ ಇಡೋದು ಫೈನ್ ಹಾಕ್ಸೋದೆಲ್ಲ ಆಗುತ್ತೆ. ಸೊ ಎಚ್ಚರ ವಹಿಸಿ ಮಾಡಬೇಕು ಅಂತ ಕೇಳ್ಕೋತ. ಮುಂದಿನ ಕರೆ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ನಮಸ್ಕಾರ ಸರ್. ಕರೆ ಕಟ್ ಆಗೋಯ್ತು ಅವಾಗ. ಹಾ ಹೌದು, ಕೇಳಿ ಪ್ರಶ್ನೆ ಕೇಳಿ. ಮುಂಚಿತವಾಗಿ ಅಮೌಂಟ್ ಹಾಕ್ಬಿಡಿ, ಮುಂಚಿತವಾಗಿ ಅರ್ಜಿ ಹಾಕಿ ಅಷ್ಟೇ ಸಾಕು. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ಏನೇನ್ ದಾಖಲಾತಿಗಳು ಬೇಕೋ ಅದ ಅರ್ಜಿ ಹಾಕಿ. ಸೊ ಅದೇನು ಗ್ರಾಂಟ್ಸ್ ಬರುತ್ತೆ, ಈಗ ಜನರಲ್ ಕ್ಯಾಟಗರಿ, ಎಸ್ ಸಿ ಕ್ಯಾಟಗರಿ, ಎಸ್ ಟಿ ಕ್ಯಾಟಗರಿ ಇರುತ್ತೆ. ನಿಮ್ ಕ್ಯಾಟಗರಿ ಯಾವ್ದು ಬರುತ್ತೋ ಅದಕ್ಕೆ ಅನುದಾನ ಬಂದ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ, ಆ ಟೈಮಲ್ಲಿ ಹೋಗಿ ದುಡ್ಡು ಕಟ್ಟಿ ಮಿಷನ್ ತಗೊಳಕ್ಕೆ ಇದ್ ಮಾಡ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆಗ್ಲೇ ನಾವು ಕೇಳ್ತಾ ಇದ್ವಿ, ಈ ಜಪ್ತಿ ಮಾಡಿರುವ ಪ್ರಕರಣಗಳ ಪೈಕಿ ನ್ಯಾಯಾಲಯದಲ್ಲಿ ಈಗ ಎಷ್ಟು ಪ್ರಕರಣಗಳಿದ್ದಾವೆ ಮತ್ತು ಯಾವ ಪ್ರಕರಣಗಳಿಗೆ ದಂಡ ವಿಧಿಸಲಾಗಿದೆ ವಿದ್ಯಾನಂದ ಅವರೇ? ಸರ್, ಈಗ ನ್ಯಾಯಾಲಯದಲ್ಲಿ ಈಗಾಗಲೇ ನಾವೊಂದು 1397 ಪ್ರಕರಣಗಳು ಈಗಾಗಲೇ ನ್ಯಾಯಾಲಯದಲ್ಲಿ ಹೂಡಿದ್ವಿ. ಸೊ ಈಗಾಗಲೇ ಅವುಗಳಲ್ಲಿ ನಾವೊಂದು 500-576 ಪ್ರಕರಣ ಸಮೇತ ನ್ಯಾಯಾಲಯ ಇತ್ಯರ್ಥ ಮಾಡಿಬಿಟ್ಟಿದೆ. ಕೋರ್ಟ್ ಕೇಸ್ ಹಾಕಿ ಸುಮಾರು 90.18 ಲಕ್ಷ ಹಣವನ್ನ ಫೈನ್ ಹಾಕ್ಬಿಟ್ಟು ಅದನ್ನ ನಾವು ಸರ್ಕಾರಕ್ಕೆ ಜಮಾ ಮಾಡಿಸಿದೀವಿ. ಸೊ ಇದಿಷ್ಟು ಆಗಿದೆ, ದಂಡ ಹಾಕಿದೆ, ದಂಡ ಹಾಕಿದ್ದಾರೆ. ನಾವು ಅಂದ್ರೆ ಸರ್ಕಾರ ನ್ಯಾಯಾಲಯದಲ್ಲಿ ದಂಡ ಹಾಕಿದ ನಾವು ಏನು ಸಂಬಂಧಪಟ್ಟವರಿಂದ ವಸೂಲು ಮಾಡಿಸಿ ಸರ್ಕಾರಕ್ಕೆ ಜಮಾ ಮಾಡಿಸಿದ್ದೀವಿ. ಅಂದ್ರೆ ಈಗ ಅವರಲ್ಲಿ ಜಾಗೃತಿ ಬಂದಿದೆ. ಹೌದು, ಖಂಡಿತ ಮುಂದಂತದ್ ಮಾಡಕ್ ಹೋಗಲ್ಲ. ಸೊ ಹೌದು, ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷ್ಣರಂಗ ಹೇಳಿ. ಹಲೋ, ಕೇಳಿ, ಮಾತಾಡಿ. ರಮೇಶ್ ಕೇಳಿ ಸರ್, ಪ್ರಶ್ನೆ ಕೇಳಿ ರಮೇಶ್ ಅವರೇ. ಸರ್, ಈಗ ಕಿರಣ್ ಕೊಂಡಿಲ್ಲಿ ಹಲೋ, ನಾವು ಕೇಳ್ತಾ ಇದ್ದೆ, ನೀವು ಮಾತಾಡಿ. ಮಾತಾಡ್ತೀನಿ ಸರ್. ಬೋರ್ ತೆಗಿಸ್ಬೇಕು, ಬೋರ್ ತೆಗಿಸ್ಬೇಕಾಗಿದೆ. ಆಮೇಲೆ ಕೃಷಿ ಕೇಂದ್ರಕ್ಕೆ ಉಪಕರಣಕ್ಕೆ ಹೋಗೋದ್ರೆ ಕೃಷಿ ಉಪಕರಣಗಳು ತಗೊಳ್ಳೋದಾದ್ರೆ ಫಸ್ಟ್ ನಿಮ್ಮ ಲ್ಯಾಂಡ್ ಡೀಟೇಲ್ಸ್ ಏನು ಪಾಣಿ ತಗೊಂಡೋಗಿ ಫಸ್ಟ್ ಒಂದು ಎಫ್ ಐ ಡಿ ಅಂತ ಒಂದು ಕ್ರಿಯೇಟ್ ಮಾಡ್ತಾರೆ. ಅದು ಮೋಸ್ಟ್ಲಿ ನಿಮ್ಮಲ್ಲಿ ಈಗಾಗಲೇ ಮಾಡಿರ್ತಾರೆ ಎಲ್ಲ ರೈತರದು. ಇನ್ ಕೇಸ್ ನಿಮ್ದು ಮಾಡಿದ್ರೆ, ಸೊ ಅವ್ರ ಏನು ದಾಖಲಾತಿ ನಿಮ್ದು ಎಫ್ ಐ ಡಿ ಕ್ರಿಯೇಟ್ ಆಗಿದ್ರೆ ಇಮಿಡಿಯೇಟ್ ಒಂದು ಅರ್ಜಿ ಹಾಕಿದ್ರೆ ಸಾಕು ರೈತ ಸಂಪರ್ಕ ಕೇಂದ್ರದಲ್ಲಿ. ಅರ್ಜಿಗೆ ಏನ್ ಮತ್ತೇನು ಹೊಸ ಆರ್ ಟಿ ಸಿ ಏನಾದ್ರು ತಗೊಂಡಿದ್ರೆ ಅದನ್ನ ಸೇರ್ಸೋದಕ್ಕೂ ಕೊಡಿ ಅರ್ಜಿ. ಮತ್ತೆ ನಿಮ್ದು ಏನು ಬ್ಯಾಂಕ್ ಡೀಟೇಲ್ಸ್ ಅವೆಲ್ಲ ಅದರಲ್ಲೇ ಇರುತ್ತೆ. ಚೇಂಜ್ ಇದ್ರೆ ಚೇಂಜ್ ಮಾಡಿಸಿ ಕೊಡಿ. ಅವರು ನಿಮ್ಮ ಅನುದಾನ ಏನಾದ್ರು ಸರ್ಕಾರದಿಂದ ಬಂದ ತಕ್ಷಣ ನಿಮ್ಗೆ ಮಾಹಿತಿ ಕೊಡ್ತಾರೆ. ರೈತರ ವಂತಿಕೆ ಕಟ್ಬಿಟ್ಟು ನೀವು ನೆಕ್ಸ್ಟ್ ಏನ್ ನಿಮ್ಗೆ ಯಾವ್ದು ಬೇಕೋ ತಗೊಂಡು ಇದ್ ಮಾಡಬಹುದು. ಮಂಡ್ಯ ಕೃಷಿ ಮೇಳಕ್ಕೆ ಹೋದಾಗ ಹೇಳಿ ಅವರು ಇದು ಕೊಡಿ ಅಪ್ಲಿಕೇಶನ್ ಬೋರ್ಗ್ ನಿಮ್ ಫಿಟ್ ಮಾಡ್ಕೊಡ್ತೀವಿ ಅಂತ ಕೇಳಿದ್ರು ಸರ್. ಹೋಗಿ ಕೇಳೋದಕ್ಕೆ ಅವ್ರಿಗೆ ಬಂದಿಲ್ಲ, ಇವಾಗ ಅಡ್ರೆಸ್ ಇಲ್ಲ, ಅದು ಸ್ಕೀಮ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಮಿಷಿನರಿ ಖಂಡಿತ ಸ್ಕೀಮ್ ಇದೆ, ಮಿಷಿನರಿ ಕೊಡ್ತಾರೆ. ಬೋರ್ದು ಮೋಸ್ಟ್ಲಿ ಸದ್ಯಕ್ಕಂತೂ ಕೃಷಿ ಇಲಾಖೆಯಿಂದ ಬೋರ್ದ್ ಏನು ಕೊಡ್ತಾ ಇಲ್ಲಪ್ಪ. ಬೇರೆ ಯಾವ್ದು ನಮ್ಮ ಈ ಬೇರೆ ಗಂಗಾ ಕಲ್ಯಾಣ ಯೋಜನೆಗಳಲ್ಲಿ ಕೊಡಬಹುದು. ಅದು ಬೇಕಾದ್ರೆ ನಾನು ವಿಚಾರಿಸಿ ನಿಮ್ಮ ಜೆಡಿಒ ಆಫೀಸ್ಗೆ ಇಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ವಿಚಾರಿಸಿ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಅದೇ ಸರ್, ಅದೊಂದ್ ಸ್ವಲ್ಪ ಸರ್ ಮಣ್ಣು ಮೂರ್ ಪ್ರಶ್ನೆ ಕೇಳಿದೀನಿ ಸರ್ ತಿಮ್ಮಪ್ಪಗೆ. ಹೇಳಿ ಸರ್, ಇಲ್ಲೇ ಇದಾವೆ. ಮಣ್ಣು ಪರೀಕ್ಷೆಗೂ ಹೇಳಿದೆ ಸರ್, ಮಣ್ಣು ಪರೀಕ್ಷೆ ಮಾಡ್ಕೊಟ್ಟಿಲ್ಲ. ಇಲ್ಲ, ಮಣ್ಣು ಪರೀಕ್ಷೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಮುಖಾಂತರನೇ ಮಾಡ್ಕೊಡ್ತಾರ ನೋಡಿ. ಈಗಾಗಲೇ ಈಗ ಎಲ್ಲ ಸ್ಯಾಂಪಲ್ ಅಲ್ಲ, ಆ ಬಗ್ಗೆ ತಮಗೆ ಮಾಹಿತಿ ನೀಡೇವಲ್ಲ ಸರ್. ಮಾಹಿತಿ ನೀವು ಕೊಟ್ಟಿದ್ದೀನಿ ಸರ್, ನೀವು ಹೇಳಿದ್ರೆ ಓದ್ ಕೇಳಿದ್ವಿ ಅಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ. ಹೌದು, ನಮ್ಮಲ್ಲಿಲ್ಲ. ಅಲ್ಲಿ ಹೋದ್ರೆ ಒಂಥರ ಉತ್ತರ ಹೇಳ್ತಾರೆ ಸರ್, ಅದಕ್ಕೋಸ್ಕರ ಅವ್ರಿಗೆ ಇಂಟೆಕ್ಷನ್ ಕೊಡಿ ಸರ್. ಶ್ರೀರಂಗಪಟ್ಟಣ ತಾಲೂಕು ಅಲ್ಲೋಗು ಇಲ್ಲೋಗ ಅಂತ ಹೇಳ್ತಾ ಇದಾರೆ. ಖಂಡಿತ ನಾವು ಶ್ರೀರಂಗಪಟ್ಟಣ ಎಡಿ ಅವ್ರಿಗೆ ನಾನು ಮಾಹಿತಿ ಕೊಡ್ತೀನಿ. ತೊಳೆ ನಿಮ್ಮ ಹೆಸರು ಏನಂದ್ರೆ? ರಮೇಶ್ ಅಂತನ? ರಮೇಶ್ ಅಂತ ಸರ್. ಚಿಕ್ಕನಹಳ್ಳಿ ಶ್ರೀರಂಗಪಟ್ಟಣ ಕಸವಾ ಸರ್. ಚಿಕ್ಕನಹಳ್ಳಿ ನಾನು ನಮ್ಮ ಎಡಿ ಅವ್ರಿಗೆ ಹೇಳ್ತೀನಿ ತೊಳೆ ನಾನು. ಸಾಯಿಲ್ ಟೆಸ್ಟಿಂಗ್ ಬಗ್ಗೆ, ಮಣ್ಣು ಪರೀಕ್ಷೆ ಬಗ್ಗೆ ಅವರು ನಿಮಗೆ ಗೈಡ್ ಮಾಡೋದಕ್ಕೆ ಹೇಳ್ತೀನಿ ನಾನು. ಇಲ್ಲ ಸರ್, ತಗೋತೀನಿ ನಾನು ಗೌಡ್ರು ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇವರಿಗೆ ನಾವು ಸಾಯಿಲ್ ಟೆಸ್ಟಿಂಗ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ನಾವು. ಏನೋ ಒಂದು ಅನುಕೂಲ ಆಗಿದೆ. ಇವನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಕೆಲವೊಂದು ಇದರಲ್ಲಿ ಮಾಡ್ಕೊಡ್ತಾರೆ. ಮಂಡ್ಯ ವಿಸಿ ಫಾರ್ಮ್ ಇದೆ ಸರ್, ಮೋಸ್ಟ್ಲಿ ಮಾಡ್ಕೊಡ್ತಾರೆ. ಹೌದು, ನಮ್ಮ ಲ್ಯಾಬ್ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ಇದೆ, ಅದಕ್ಕೆ ಮಾಹಿತಿ ಕೊಟ್ಟು ಮಾಡಿಸೋಣ. ಕೆವಿಕೆಯಲ್ಲೂ ಮಾಡ್ಕೊಡ್ತಾರೆ. ಆದ್ರೆ ಇವರು ಅವು ನಿಗದಿಪಡಿಸಿದ ಸಮಯದಾಗ ಹೋಗ್ಬೇಕು ಅಂದ್ರೆ, ಹೀಗೆ ನಾವು ಅದಕ್ಕಾಗಿ ನಾವು ಹೋದಾಗ ಅಲ್ಲಿ ಚಾರ್ಜ್ ಆಗ್ತದೆ ಅಂತ ಅವಾಗ್ಲೇ ಹೇಳಿದ್ದಾರೆ. ಅಂದ್ರೆ ನನ್ನ ಸಲುವಾಗಿ, ನನ್ನ ಒಬ್ಬೊಂದು ಸಲುವಾಗಿ ಅವ್ರು ಮಾಡ್ಕೊಡ್ಬೇಕಲ್ಲ. ಅಂದ್ರೆ ಈಗಾಗಲೇ ನಮ್ಮ ಇಲಾಖೆಯಿಂದ ಎಲ್ಲ ಸಾಯಿಲ್ದು ಫುಲ್ ಥ್ರೋಟ್ ಸ್ಟೇಟ್ ಸ್ಯಾಂಪಲ್ ಮಾಡಿ ಸಾಯಿಲ್ ಕಾರ್ಡ್ಗಳೆಲ್ಲ ಕೊಟ್ಟಿರ್ತಾರೆ. ಅದೇ ಅದೇ, ಈಗ ಇನ್ನೇನಾದ್ರು ಚೇಂಜ್ ಆದ್ರೆ ನೀವು ಹೇಳದಂಗೆ ಅವ್ರು ಏನು ಇಂಡಿವಿಜುವಲ್ ಆಗಿ ಕೊಟ್ಟು ಮಾಡಲ್ಲ. ಅದು ನಿರಂತರವಾಗಿ ಮಾಡ್ತಾನೆ ಇರ್ಬೇಕಾಗತ್ತಲ್ಲ. ಹೌದು, ಈಗ 3 ವರ್ಷ 4 ವರ್ಷಕ್ಕೆ ಹಿಂಗ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಹಾಗಾಗಿ ಅದು ನಿಲ್ಸಕ್ಕೂ ಬರೋದಿಲ್ಲ. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ ಕೃಷ್ಣರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ, ಏನು ಕೊಟ್ಟಿದ್ದಾರೆ ಹೆಸರೇಳಿ. ನಾವು ಬಾಲ್ಕೋಟ್ ಜಿಲ್ಲೆ ಕಾತ್ರಿಕಿಂದ ರೀ. ಹೆಸರು? ದುಂಡಪ್ಪ ಬೋಮಂತ್ರಿ. ಕೇಳಿ ದುಂಡಪ್ಪ ಅವ್ರೆ, ಸಣ್ಣ ಕೇಳಿ. ನಮಗ್ರಿ ಬಂದಾಗ ಕಸ ತಗೊಂಡ್ ಮಿಷಿನ್ ಬೇಕಾಗಿತ್ತು. ಅವರು ಸಾಯ್ಕೊಂಡ್ ಗಾಡಿ ನಿಲ್ಬಿಟ್ಟಿ. ಕಸ ತೆಗಿಯೋ ಮಿಷಿನ್, ಪವರ್ ವೀಡರ್ ಬೇಕು ನಿಮ್ಗೆ.

ಇಳುವರಿಗೆ ಉತ್ತಮ ತಳಿಬೇಕು ಬರ ರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು ಬರ ರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೀಯ ಹಾಕಬೇಕು ಸರಿಯಾದ ಹೆಜ್ಜೀಯ ಬರಬೇಕು ಬಹಳಷ್ಟು ಬಜ್ಜೀಯ ಬರಬೇಕು ಬಹಳಷ್ಟು ಬಜ್ಜೀಯ ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೀಯ ಹಾಕಬೇಕು ಸರಿಯಾದ ಹೆಜ್ಜೀಯ ಬರಬೇಕು ಬಹಳಷ್ಟು ಬಜ್ಜೀಯ ಬರಬೇಕು ಬಹಳಷ್ಟು ಬಜ್ಜೀಯ ಬರಬೇಕು ಬಹಳಷ್ಟು ಬಜ್ಜೀಯ ಬರಬೇಕು ಬಹಳಷ್ಟು ಬಜ್ಜೀಯ ಗೊಬ್ಬರ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ ತಿಪ್ಪಿ ಗೊಬ್ಬರ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ ಗೊಬ್ಬರ ಹಾಕು ಅಣ್ಣ ಹೊಲಕ ಇಳುವರಿ ಕಾಯ್ಕೊಂಡು ಹೋಗೋದಕ ತಿಪ್ಪಿ ಗೊಬ್ಬರ ಹಾಕು ಅಣ್ಣ ಹೊಲಕ ಮಣ್ಣಿನಾಗ ಕಸುಬು ತುಂಬುದಕ ತಿಪ್ಪಿ ಗೊಬ್ಬರ ಬೇಕು ಅಣ್ಣ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ ಗೊಬ್ಬರ ಹಾಕು ಅಣ್ಣ ಹೊಲಕ ಇವ ಎಂದು ನೆಲೆದಾಗ ಇರುವುದಕ ತಿಪ್ಪಿ ಗೊಬ್ಬರ ಹಾಕು ಅಣ್ಣ ಹೊಲಕ ಮಿತ್ರ ಜೀವಿಗಳು ನಲಿದಾಡುವುದಕ ತಿಪ್ಪಿ ಗೊಬ್ಬರ ಹಾಕು ಅಣ್ಣ ಹೊಲಕ ಮಕ್ಕಳು ಮರಿ ಮಕ್ಕಳು ಬದುಕುವುದಕ ತಿಪ್ಪಿ ಗೊಬ್ಬರ ಬೇಕು ಅಣ್ಣ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ ತಿಪ್ಪಿ ಗೊಬ್ಬರ ಬೇಕು ಅಣ್ಣ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ ಬಂಗಾರದಂಥ ಬೆಳಿ ಬೆಳಿಯುದಕ ಬಂಗಾರದಂಥ ಬೆಳಿ ಬೆಳಿಯುದಕ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಮೆದ್ದು ಹೊಟ್ಟೆ ತುಂಬಿದ ಮರ ಬೆಳೆಯುವುದಕ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ

ಮಾಡಿ ಕೊಳ್ಳ ರಾಗಿ ಶುದ್ಧ ರಾಗಿ ಸಿದ್ಧ ರಾಗಿ ಶುದ್ಧ ರಾಗಿ ಬೆಳೆಯಲು ನೀವು ಸಿದ್ಧ ರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ತಿಳಿದು ಕಸುವ ತಂದವರಾಗಿ ಮಧುಮೇಹದ ಬುದ್ಧಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಮೆದ್ದು ಹೊಟ್ಟೆ ತುಂಬಿದವರಾಗಿ ಹಸಿವು ಬಾರದಂತೆ ಮರೆದಿದವರಾಗಿ ತುಸುರೆ ತಿಳಿದು ಕಸುವ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಮೆದ್ದು ಹೊಟ್ಟೆ ತುಂಬಿದವರಾಗಿ ಹಸಿವು ಬಾರದಂತೆ ಮರೆದಿದವರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಮೆದ್ದು ಹೊಟ್ಟೆ ತುಂಬಿದವರಾಗಿ ಹಸಿವು ಬಾರದಂತೆ ಮರೆದಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಮೆದ್ದು ಹೊಟ್ಟೆ ತುಂಬಿದವರಾಗಿ ಹಸಿವು ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಅನುಭವ ಮಾಡಿ ಕೊಡರಾಗಿ ಜೀವನದಿ ಅನುಭವ ಮಾಡಿ ಕೊಡರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ